ಜಯ ರಘುನಂದನ ಜಯ ಜಯ ರಾಮ ಜಾನಕಿ ವಲ್ಲಭ ಸೀತಾರಾಮ ಸಂಸಾರ ಜಲಧಿ ದಾಟಿಂತ ಗಲಧಿ ರೆಂಡಕ್ಷರ ಮೂಲ ನಾಮ ಮೇ ಜಯ ರೆಂಡಕ್ಷರ ಮೂಲ ಶಕ್ತಿ ಇದೇ ಗಾಮಯ ಸಾಗರ ಮೇ ದಾಟಿಂತು ಗಾದಾ ಪ್ರಭುತು ತಲಂಚಿನ ಈ ಲೋಕ ಮಲ್ತ ತಲ ಕಿಂದುಲುಗಾ ಮಾರು ಗಾದಾ ಸೀತಾರಾಮುನಿ ಕರುಣಾ ಪ್ರಭಾವಂ ನಿಲಿಚನು ತೋಡು ನೀಡಗಾದೆ ತೇಲಿಂಚು ಕಾದಾ ರಾಮ ಜಯ ರಾಮ ರಾಮುನಿ ನಾಮಮ್ಮು ರಾಮುನಿ ಶಕ್ತಿ ರಾಮ ಜಯ ರಾಮ ಸಾಗರ ಮಂತೆ ಭಯ ಮೇಲ ನಯ್ಯ ರಾಮುಡೇ ಮಾ ಚಂತಲೇಡ ರಾಮುಡೇ ಮಾ ಚಂತಲೇಡ ವಾನರ ದಳ ಮೇ ನಡಿಕಿಂಚು ಕಾದಾ ಅವನ ಪುತ್ರ ಹನುಮಾನ ಚಂದ್ರುಡು ಜಾನಕಿ ಜಯ ರಾಮ ಚಂದ್ರನಿ ನಾಮ ಜಯ ರಾಮ ಚಂದ್ರನಿ ನಾಮ ಸಂಸಾರ ಜಲಧಿ ದಾಟಿಂತ ಜಲಧಿ ರೆಂಡಕ್ಷರ ಮೂಲ ನಾಮ ಜಯ ಶ್ರೀ